ಯುವಕರು ತಾವುಗಳು ಏನು ಅಭ್ಯಾಸವನ್ನು ಮಾಡಿದಿರಿ? ನಂದು BSc ಕಂಪ್ಯೂಟರ್ ಸೈನ್ಸ್ ಆಗಿದೆ. BSc ಕಂಪ್ಯೂಟರ್ ಸೈನ್ಸ್ ಒಂದು ಒಳ್ಳೆಯ ಉತ್ತುಂಗದ ಅಂತಂದ್ರೆ ಉನ್ನತ ಶಿಕ್ಷಣವನ್ನು ಪಡ್ಕೊಂಡ್ರಿ, ಯಾಕೆ ಒಕ್ಕಲ್ತನ ಕಡೆ ಮನಸ್ಸು ಮಾಡಿದಿರಿ? ಒಕ್ಕಲ್ತನದಲ್ಲಿ ಆಸಕ್ತಿ ಇರೋದ್ರಿಂದ ನಾನು ಮೊದಲು BSc ಕಂಪ್ಯೂಟರ್ ಸೈನ್ಸ್ ಆದಮೇಲೆ ಕಂಪ್ಯೂಟರ್ ಕೋರ್ಸ್ ಎಲ್ಲ ಮಾಡಿ ಬೆಂಗಳೂರಲ್ಲಿ ಒಂದು 8 ವರ್ಷ ಜಾಬ್ ಮಾಡಿ ನನಗೆ ಯಾಕೋ ಇದೇ ಒಕ್ಕಲ್ತನದಲ್ಲಿ ಆಸಕ್ತಿ ಹುಟ್ಟಿತ್ತದು. ಸಾಟರ್ಡೆ ಸಂಡೇ ಇದ್ದಾಗ ಫ್ರೀ ಇದ್ದಾಗ ನಾನು ರೈತರು ಜಮೀನಿಗೆಲ್ಲ ಅಲ್ಲಿ ಸುತ್ತಮುತ್ತ ಇರೋ ಜಮೀನಿಗೆಲ್ಲ ಭೇಟಿ ಕೊಟ್ಟು ಅವ್ರ ಅನುಭವ ತಿಳ್ಕೊಂಡು ನಾನು ಈ ರೀತಿ ಮಾಡಬೇಕು ಮಾಡಬೇಕು ಅಂತ ತಿಳ್ಕೊಂಡು ಅಲ್ಲಿಂದ ಬಂದು ಈ ಒಕ್ಕಲ್ತನದಲ್ಲಿ ತೊಡಗಿಕೊಂಡಿದ್ದೆ. ಸಂಗಾರೆಡ್ಡಿ ಪಾಟೀಲ್ ಅವರೇ, ನಗರ ಪ್ರದೇಶದ ಒಂದು ಜೀವನವನ್ನು ತಾವು ಕಂಡವರು, ಅಲ್ಲಿ ನೀವು ಒಂದು ನೆಮ್ಮದಿಯ ಬದುಕನ್ನು ಅಥವಾ ಒಂದು ಆರಾಮಾದಂಥ ಬದುಕನ್ನು ಬೆಂಗಳೂರಿನಲ್ಲಿ ಕಳೆದಿರಿ, ಮತ್ತೆ ಇಲ್ಲಿ ಕೃಷಿ ಬದುಕು ನಿಮ್ಮ ಒಂದು ಮೂಲ ಸ್ಥಳಕ್ಕೆ ನೀವು ಈಗಿನೂರಿಗೆ ಬಂದಾಗ, ಇಲ್ಲಿ ನಾನು ಕೃಷಿಯಲ್ಲಿ ಮಾಡಿದಾಗ ನನಗೇನಾದ್ರು ಸಕ್ಸಸ್ ಆಗ್ತೇನೆಂಬಂಥ ಒಂದು ವಿಚಾರ ನಿಮ್ಮಲ್ಲಿತ್ತ? ಇತ್ತು ಸರ್, ಇತ್ತು, ಈಗೂ ಇದೆ. ಬಟ್ ಸ್ವಲ್ಪ ಟೈಮ್ ಹಿಡಿತಾ ಇದೆ, ಟೈಮ್ ಹಿಡಿಯುತ್ತೆ. ಪ್ರಯತ್ನ, ನಮ್ಮ ಪ್ರಯತ್ನ ನಾವೇನು ಮಾಡಬೇಕು ಅದು ಮಾಡ್ತಾ ಇದ್ದೀವಿ, ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸರ್. ಈಗ 8 ವರ್ಷ ಬೆಂಗಳೂರಲ್ಲಿ ಕೆಲಸ ಮಾಡಿದ್ರಿ, ಇಲ್ಲಿ ಊರಿಗೆ ಬಂದಮೇಲೆ ಏನೇನು ಪ್ರಯೋಗಗಳನ್ನು ಮಾಡಿದ್ರಿ? ನಿಮ್ಮದು ಭೂಮಿ 1 ಎಕರೆ ಇದೆ, ಏನೇನು ವಿಚಾರಗಳನ್ನು ಇಟ್ಕೊಂಡು ತೆಲ್ಲಲ್ಲಿ ಮತ್ತೆ ನೀವು ಮರಳಿ ಊರಿಗೆ ಬಂದ್ರಿ? ಈ ಕೃಷಿಗೆ ಬರೋಕ್ಕಿಂತ ಮುಂಚೆಕ್ಕೆ ನಾವು ಡಾಕ್ಟರ್ ಸುಭಾಷ್ ಪಾಳೇಕರ್ ಅವರಿಂದ ಹೋಗಿ ಸ್ವಲ್ಪ ಎಲ್ಲ ಕಲ್ತೀವಿ. ಅಂತಂದರೆ ಅವರು ಕೃಷಿ ಕಾರ್ಯಾಗಾರ ಅಟೆಂಡ್ ಆದ್ವಿ, ಮತ್ತು ಅವ್ರು ಎಲ್ಲೆಲ್ಲಿ ಈಗ ಫಾರ್ಮ್ ವಿಸಿಟ್ ಮಾಡಿದ್ರೆ ಅವ್ರ ಜೊತೆಗೆ ಹೋಗಿ ಯಾರ್ಯಾ ಯಾರು ರೈತರು ಯಾವ ರೀತಿ ಇದನ್ನು ಮಾಡ್ಕೊಂಡಿದ್ದಾರೆ ಅಂತೇಳಿ ತಿಳ್ಕೊಂಡು ಬಂದು, ಮತ್ತು ನಾರಾಯಣ ರೆಡ್ಡಿ ಅವರು ಅಲ್ಲಿ ತೋಟಕ್ಕೂ ವಿಸಿಟ್ ಮಾಡಿ ಅವರಲ್ಲಿ ಒಂದು 2 ದಿವಸ 3 ದಿವಸ ಟ್ರೈನಿಂಗ್ ತೊಗೊಂಡು, ಮತ್ತು ಶಿವಕುಮಾರ್ ಹೆಗ್ಗವಾಡಿಪುರ ಅಂತೇಳಿ ಅವರ ಸಲಹೆ ಸೂಚನೆ ಮೇರೆಗೆ ನಾವು ಕೃಷಿಯಲ್ಲಿ ತೊಡಗಿಕೊಂಡಿದ್ದೇವೆ. ಅದೇ ಪ್ರಕಾರ ನಾವು ವಿವಿಧ ರೀತಿಯ ಬೆಳೆಗಳನ್ನು ಅಂದರೆ ಈಗ ನೇರಳೆ ಹಾಕಿವಿ, ನಿಂಬೆ ಹಾಕಿವಿ, ನುಗ್ಗೆ ಹಾಕಿವಿ, ಇನ್ನೂ ಕೆಲವೊಂದು ಹಾಕಿವಿ. ನಮ್ಮ ಲ್ಯಾಂಡಿಗೆ ಸೆಟ್ ಆಗಿಲ್ಲ, ಯಾವುದ್ಯಾವುದು ಲ್ಯಾಂಡಿಗೆ ಸೆಟ್ ಆಗಿದೆ ಅದನ್ನೇ ಇನ್ನು ಮುಂದೆ ಸ್ವಲ್ಪ ಡೆವಲಪ್ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಅನಿಸಿಕೆ. ಕೃಷಿ ಜೊತೆಗೆ ಕಾಡನ್ನು ಬೆಳೆಸ್ತಾ ಇದ್ದೀವಿ, ತೋಟಗಾರಿಕೆ ಬೆಳೆ ಅಲ್ಲದೆ ಕಾಡಿನ ಕೃಷಿನೂ ಮಾಡ್ತಾ ಇದ್ದೀವಿ. ಕಾಡಿನ ಕೃಷಿ ಅಂತಂತಂದರೆ ಹೆಬ್ಬೆವಾಗಲಿ, ಈ ಬೇಲ್ದಣ್ಣು ಮತ್ತು ನೇರಳೆ ಈ ರೀತಿ ಮಾಡ್ತಾ ಇದ್ದೀವಿ ಸರ್. ಪಾಟೀಲ್ ಅವರೇ, ಸಾಕಷ್ಟು ಖುಷಿ ಕೊಡುತ್ತೆ, ಯಾಕಂತಂದರೆ ನಗರದ ವೈಭವ ಬದುಕನ್ನು ನೋಡಿ ಅಲ್ಲಿ ಖುಷಿಪಟ್ಟು ಮತ್ತೆ ಜುಗುಪ್ಸೆಯನ್ನು ಮಾಡಿ ನಮ್ಮ ಭೂಮಿ ಇದೆ, ಇಲ್ಲಿ ಏನಾದರೂ ಒಂದು ಪ್ರಯೋಗನ ಮಾಡಿ ಸಕ್ಸಸ್ ಆಗೋ ನಮ್ಮಂಥ ಒಂದು ದೃಷ್ಟಿಲಿ ಇಟ್ಕೊಂಡು ಅಲ್ಲಲ್ಲಿ ನವೀನ ನವೀನ ಪ್ರಯೋಗಗಳನ್ನು ಸಾಧಕರ ಕ್ಷೇತ್ರಗಳನ್ನು ವೀಕ್ಷಣೆ ಮಾಡಿ ಮತ್ತೆ ತಾವು ತಮ್ಮೂರಿಗೆ ಬಂದು ಇಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದೀರಿ. ನಿಮ್ಮದು ಒಟ್ಟು 2 ಎಕರೆ ಭೂಮಿ ಇದೆ, ಸದ್ಯದಲ್ಲಿ ಏನೇನು ಪದ್ಧತಿಗಳಿಂದ ತಾವು ಕೃಷಿಯನ್ನು ಮಾಡ್ತಾ ಇದ್ದೀರಿ, ಏನೇನು ಬೆಳೆಗಳಿದ್ದಾವೆ ತಮ್ಮ ಹೊಲದಲ್ಲಿ? ನಮ್ಮದು ಟೋಟಲ್ 12 ಎಕರೆ ಇದೆ, ಅದರಲ್ಲಿ 12 ಎಕರೆಯಲ್ಲೇ ಒಂದು 5 ಎಕರೆ ನಾವು ತೋಟಗಾರಿಕೆ ಬೆಳೆಗಳಿಗೆ ಆಯ್ಕೆ ಮಾಡಿಕೊಂಡಿದ್ದೇವೆ. ಈ ಪ್ರೆಸೆಂಟಾಗಿ ನಮಗೆ ನುಗ್ಗೆಯಿಂದ ಇದು ಬರ್ತಾ ಇದೆ. ಲಾಸ್ಟ್ 2 ವರ್ಷದಿಂದ ನುಗ್ಗೆ ಚೆನ್ನಾಗೇ ಬಂದಿತ್ತು, ಕರೋನಾ ಕಾರಣದಿಂದ ಮಾರ್ಕೆಟ್ ಮಾಡಲಾರ್ದೆ ನಾವು ಬೀಜನ ಮಾರ್ಕೆಟ್ ಮಾಡಿದ್ವಿ ಆಲ್ ಓವರ್ ಇಂಡಿಯಾ. ಈಗ ಸದ್ಯ ಮತ್ತು ಈ 3ನೇ ಅಲೆ ಇದೆ, ನೋಡಬೇಕು ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಈಗ ಸದ್ಯ ಅಂತೂ ನುಗ್ಗೆ ಬೆಳೆ ಬರ್ತಾ ಇದೆ, ನಡು ಅಂತರ ಬೆಳೆಯಾಗಿ ಕಾಯಿಪಲ್ಲೆ ಬೆಳೆಯೋದು ನಮ್ಮ ಉದ್ದೇಶ ಇದೆ. ಬಟ್ ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇದ್ದೀವಿ 3 ವರ್ಷದಿಂದ. ನಮ್ಮ ರೀತಿಯಾಗಿ ಮಾಡುವ ಯಾರಾದರೂ ಜೊತೆಗೂಡಿದರೆ ನಾವು ಒಂದು 3-4 ವೆಜಿಟೇಬಲ್ ಬೆಳಿತೀವಿ. ಇನ್ನು ಬೇರೆಯವರು ಈಗ ಒಂದು 4-5 ಜನ ಕೂಡಿದರೆ ಎಲ್ಲರೂ ಒಂದು 3-3 ವೆರೈಟಿ ವೆಜಿಟೇಬಲ್ ಬೆಳೆದು ನಾವೇ ಡೈರೆಕ್ಟ್ ಮಾರ್ಕೆಟ್ ಮಾಡೋ ಉದ್ದೇಶ ಇದೆ. ನಾನು ಆ ರೀತಿ ಜನರನ್ನ ಹುಡುಕ್ತಾ ಇದ್ದೀನಿ. ಯಾರಾದರೂ ಜೊತೆ ಆದರೆ ಎಲ್ಲರೂ ಅಂದರೆ ಡೋರ್ ಡೆಲಿವರಿ ಕೊಡೋ ಇದು ನಮ್ಮ ಆಸೆ ಇದೆ. ಆ ರೈತರು ಸಿಗಬೇಕು ನನಗೆ, ಸಿಕ್ಕಾಗ ಮಾತ್ರ ನಾವು ಅಂದ್ಕೊಂಡ ಸಕ್ಸಸ್ ಆಗುತ್ತೆ. ಈಗ ತಮ್ಮದು ಒಂದು 5 ಎಕರೆ ಭೂಮಿಯಲ್ಲಿ ನುಗ್ಗೆಕಾಯಿ ಗಿಡಗಳನ್ನು ಹಾಕೊಂಡಿದ್ರಿ, ನುಗ್ಗೆ ಜೊತೆಗೆ ನೀವು ಬೇರೆ ಬೇರೆ ಕಾಡು ಜಾತಿಯ ಮರಗಳನ್ನು ಹಾಕೊಂಡಿದ್ರಿ, ಯಾವ ಅಂತರದಲ್ಲಿ ಹಾಕೊಂಡ್ರಿ, ಯಾವ ತಳಿಗಳನ್ನು ಹಾಕೊಂಡಿರಿ? ನೇರಳೆ ಬಂದ್ಬಿಟ್ಟು ಒಂದು 16x24 ಇದಾಕಿದ್ದೀವಿ, ನಿಂಬೆ ಬಂದ್ಬಿಟ್ಟು 20x20 ಹಾಕಿವಿ, ಸೀತಾಫಲ ಬಂದ್ಬಿಟ್ಟು 12x12 ಹಾಕಿವಿ, ಇನ್ನು ಅದೇ ರೀತಿಯ ಕಾಡು ಬೆಳೆಗಳನ್ನು ಬಾರ್ಡ್ರಿಗೆ ಹಾಕಿದ್ದೀವಿ. ಕೊರೋಂಡ ಆಗಲಿ, ಸೀತಾಫಲ ಆಗಲಿ ಬಾರ್ಡ್ರಿಗೆ ಹಾಕಿದ್ದೀವಿ ಸರ್. ಕರಿಬೇವು ಹಾಕಿದ್ದೀವಿ, ಶ್ರೀಗಂಧನೂ ಹಾಕಿದ್ದೀವಿ ಸರ್. ಶ್ರೀಗಂಧ ಬಾರ್ಡ್ರಿಗೆ ಹಾಕಿದ್ದೀವಿ ಒಂದು 100-150 ಗಿಡ. ಗಿಡದಿಂದ ಗಿಡಕ್ಕೆ 10 ಫೀಟ್ ಇದೆ, ಸಾಲ ಅಂತೇನಿಲ್ಲ, ಇದು ಬೌಂಡ್ರಿಗೆ ಹಾಕಿವಿ ಅಷ್ಟೇ. ಬದುಗೆ ಅಂದ್ರೆ ಮುಖ್ಯ ಬೆಳೆ ಏನಾಗಿ ತಾವು ನುಗ್ಗೆಕಾಯಿನ ಹಾಕೊಂಡಿದ್ರಿ, ಮಧ್ಯದಲ್ಲಿ ಕಾಡು ಜಾತಿಯ ಎಲ್ಲ ಮರಗಳನ್ನ ತಾವು ಹಾಕೊಂಡಿರಿ? ಹೌದು ಸರ್, ನುಗ್ಗೆ ಯಾಕಂತಂದ್ರೆ ಇದು ಒಂದು 6 ತಿಂಗಳಲ್ಲಿ ನಮ್ಗೆ ಬೆಳೆ ಬರ್ತದೆ, ಹಂಗಾಗಿ ನುಗ್ಗೆ ಹಾಕಿವಿ. ಆ ಮೇನ್ ಕ್ರಾಪ್ ಬಂದ್ಬಿಟ್ಟು ನಮ್ದು ನಿಂಬೆ ಮತ್ತು ನೇರಳೆ. ನುಗ್ಗೆ ಈಗ ತಾತ್ಕಾಲಿಕ ಅಂದ್ರೆ ಒಂದು 3-4 ವರ್ಷ ಮಾತ್ರ, ಈ ಗಿಡ ಬೆಳವಣಿಗೆ ಆಗೋವರೆಗೂ ನುಗ್ಗೆ ಬೆಳೆಯನ್ನು ನಾವು ಇಟ್ಕೊಂಡಿರ್ತೀವಿ. ಆಮೇಲೆ ನುಗ್ಗೆ ತೆಗೆದು ಇದನ್ನೇ ಮೇನ್ ಕ್ರಾಪ್ ಆಗಿ ಮಾಡ್ಕೊತೀವಿ. ನುಗ್ಗೆ ಹೇಗೆ ಬಂತು ತಮ್ಮ 5 ಎಕರೆ ಭೂಮಿಯಲ್ಲಿ, ಯಾವ ತಳಿಯನ್ನು ಮಾಡ್ಕೊಂಡ್ರಿ? ತಾವು ಹೇಳಿದ್ರಿ ನುಗ್ಗೆ ಬೀಜವನ್ನು ನಾವು ಒಂದು ನ್ಯಾಷನಲ್ ಲೆವೆಲಲ್ಲಿ ಮಾಡಿದ್ದೀವಿ ಅಂತ, ಅದರ ವ್ಯಾಪಾರ ಪದ್ಧತಿ ಅಥವಾ ಮಾರ್ಕೆಟಿಂಗನ್ನು ಹೇಗೆ ವ್ಯವಸ್ಥೆ ಮಾಡ್ಕೊಂಡಿರ್ತಾ ಒಬ್ಬ ಇಂಜಿನಿಯರಿಂಗ್ ಪದವೀಧರ ಅಥವಾ ಕಂಪ್ಯೂಟರ್ ಸೈನ್ಸ್ ಪದವೀಧರ ಆಗಿ ಮಾರ್ಕೆಟಿಂಗ್ ವ್ಯವಸ್ಥೆ ಹೇಗೆ ಮಾಡ್ಕೊಂಡ್ರಿ? ಈ ನುಗ್ಗೆಕಾಯಿನ ನಾವು ಲೋಕಲ್ ಮಾರ್ಕೆಟ್ಗೆ ಕೊಡ್ಬೋದು, ಬಟ್ ನುಗ್ಗೆ ಬೀಜನ ಲೋಕಲ್ ಮಾರ್ಕೆಟ್ ಇಲ್ಲ ಇದಕ್ಕೆ. ಹಂಗಾಗಿ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲ ಗ್ರೂಪ್ಗಳಿಗೆ ರೈತ ಬಾಂಧವರಿಗೆ ತಿಳಿದು, ನಾನು ರೈತನಾಗಿ ನಾನು ನುಗ್ಗೆ ಬೀಜವನ್ನು ಯಾವುದೇ ರೀತಿಯಿಂದ ಇದು ಮಾಡಲಾರ್ದ ಒಳ್ಳೆ ಕ್ವಾಲಿಟಿ ಬೀಜನ ನಿಮಗೆ ಕೊಡ್ತೀನಿ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಈ ರೀತಿಯಾಗಿ ನಾವು ಮಾಡಿದ್ದೀವಿ, ಮಾರಾಟ ಮಾಡಿದ್ದೀವಿ ಸರ್. ಇಳುವರಿ ಹೇಗೆ ಬಂತು ನಿಮ್ಮದು ನುಗ್ಗಿ ಮಾರ್ಕೆಟಿಂಗ್ ವ್ಯವಸ್ಥೆ ಅಥವಾ ಯಾವ ತಳಿ ಹಾಕೊಂಡಿದ್ರಿ ನುಗ್ಗೆ? ತಳಿ ಬಂದ್ಬಿಟ್ಟು PK 1 ಆ್ಯಂಡ್ ODC 3 ಎರಡು ತಳಿ ಆಯ್ಕೆ ಮಾಡಿಕೊಂಡಿದ್ದೀವಿ ಸರ್. ಇಳುವರಿ ಬೀಜ ಏನು ಜಾಸ್ತಿ ಬಂದಿದೆ, ಬಟ್ ನಾವು ಮಾರಾಟ ಮಾಡಿದ್ದು ಒಂದು 100 KG ಮಾರಾಟ ಮಾಡೀವಿ. ಒಂದು 2000 ರೂಪಾಯಿ KG ಒಂದು, 1500 ರೂಪಾಯಿ KG ಒಂದು ವೆರೈಟಿ. PK 1 ಬಂದ್ಬಿಟ್ಟು 1500 ರೂಪಾಯಿ KG, ODC 3 ಬಂದ್ಬಿಟ್ಟು 2000 ರೂಪಾಯಿ KG ಮಾರಾಟ ಮಾಡಿದೆ. ಅಂತಂದರೆ ನಿಮಗೆ ಕಾಯಿ ರೇಟ್ ಇಲ್ಲದ ಸಮಯದಲ್ಲಿ ಬೀಜವನ್ನು ಕೂಡ ಉತ್ಪಾದನೆ ಮಾಡಿ ಒಂದು ಗ್ರಾಹಕರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ರಿ. ಈಗ ತಮ್ಮದು ವಿಚಾರಕ್ಕೆ ಬಂದರೆ, ಈಗ ನಿಮ್ಮದು ಎರೆ ಭೂಮಿ ಕಪ್ಪು ಮಣ್ಣು, ನಿಮ್ಮದು ಕಪ್ಪು ಮಣ್ಣಿಗೆ ನೀರಿನ ವ್ಯವಸ್ಥೆ ಹೇಗೆ ಮಾಡ್ಕೊಂಡ್ರಿ? ನೀರಿನ ವ್ಯವಸ್ಥೆ ನಾವು ಬೋರ್ವೆಲ್ ಹಾಕಿದ್ದೀವಿ ಸರ್. ಆ ಬೋರ್ವೆಲ್ ರೀಚಾರ್ಜ್ ಸಲುವಾಗಿ ಕೃಷಿ ಹೊಂಡ ಮಾಡಿಕೊಂಡ್ವಿ. ಕೃಷಿ ಹೊಂಡದ ಮಳೆ ನೀರು ಸಂಗ್ರಹಣೆ ಮಾಡಿ ಜೊತೆಗೆ ಬೋರ್ವೆಲ್ ರೀಚಾರ್ಜು ಆಗುತ್ತೆ. ಬೋರ್ವೆಲಿಂದ ನಾವು ಎಲ್ಲ ಗಿಡಗಳಿಗೆ ನೀರು ಕೊಡ್ತಾ ಇದ್ದೀವಿ. ನೀರಿನ ವ್ಯವಸ್ಥೆ ಚೆನ್ನಾಗಿದೆ ನಿಮ್ಮದು? ಚೆನ್ನಾಗಿದೆ ಸರ್, ನೀರಿಂದೇನು ಪ್ರಾಬ್ಲಮ್ ಇಲ್ಲ. ಈಗ ಎಲ್ಲೋ ಗಿಡಗಳಿಗೂ ನೀರಿನ ವ್ಯವಸ್ಥೆ ಡ್ರಿಪ್ ಮೂಲಕ ಮಾಡಿಸ್ತೀರಾ? ಡ್ರಿಪ್ ಮಾಡಿಸಿದ್ದೀವಿ ಸರ್, ಎಲ್ಲ ಸರ್ಕಾರ ಸೌಲಭ್ಯ ಪಡೆದುಕೊಂಡು ಡ್ರಿಪ್ ಮಾಡಿಸ್ಕೊಂಡಿವಿ. ಎಲ್ಲ ಗಿಡಗಳಿಗೆ ಡ್ರಿಪ್ ಮುಖಾಂತರನೇ ನೀರು ಕೊಡ್ತಾ ಇದ್ದೀವಿ ಸರ್. ಈಗ ಮತ್ತೆ ನಾವು ನೀರಿನ ಜೊತೆಗೆ ನಾವು ವೇಸ್ಟ್ ಡಿಕಂಪೋಸರ್, ಗೋಕೃಪ ಅಮೃತ ಜಲ ಮತ್ತು ಜೀವಾಮೃತ ನೀರಿನ ಜೊತೆಗೆ ಕೊಡ್ತಾ ಇದ್ದೀವಿ. ನೀವೇ ಉತ್ಪಾದನೆ ಮಾಡ್ಕೋತೀರಾ? ನಾವೇ ರೆಡಿ ಮಾಡ್ತೀವಿ. ರೆಡಿ ಮಾಡ್ಕೋಬೇಕಪ್ಪ ಅಂತಂದ್ರೆ ನಮಗೆ ಆಕಳು ವ್ಯವಸ್ಥೆ, ದನಕರುಗಳ ವ್ಯವಸ್ಥೆ, ಒಂದು ಜಾನುವಾರುಗಳ ಸಂಪತ್ತು ಬೇಕು, ಅದನ್ನೆಲ್ಲ ಹೇಗೆ ಮಾಡ್ಕೊಂಡ್ರಿ? ಸದ್ಯ ಆ ವ್ಯವಸ್ಥೆ ಇಲ್ಲ ಸರ್. ನಾವು ಇಲ್ಲೇ ರೈತರ ಹತ್ರ ಇಲ್ಲ ಗೋಶಾಲದಿಂದ ಗೋಮೂತ್ರ ಮತ್ತು ಸಗಣಿನ ತಂದು ಮಾಡ್ತೀವಿ. ಜೀವಾಮೃತ ಬೇಕಾದರೆ ಗೋಕೃಪ ಅಮೃತನೂ ಅದೇ ರೀತಿ ಆಕಳಿದ್ದವ್ರ ಮನೆಯಲ್ಲಿ ಮೊಸರು ಮತ್ತು ಇದು ಮಜ್ಜಿಗೆ ತಂದು ಗೋಕೃಪ ಅಮೃತ ಮಾಡ್ಕೊತೀವಿ. ವೇಸ್ಟ್ ಡಿಕಂಪೋಸರಿಗೆ ಅದರದ್ದು ಅವಶ್ಯಕತೆ ಇಲ್ಲ. ಈ ರೀತಿ ಮಾಡ್ತಾ ಇದ್ದೀವಿ. ಪ್ರೆಸೆಂಟ್ ನಾನು ಒಬ್ಬನೇ ಇರೋದ್ರ ಸಲುವಾಗಿ ಆಕಳನ್ನ ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಮಾಡಬೇಕೆಂಬುದು ನನ್ನ ಇಚ್ಛೆ ಇದೆ ಸರ್. ಈಗ ಜೀವಾಮೃತ ಆಯಿತು, ಗೋಕೃಪಾಮೃತ ಆಗಿರ್ಬೋದು, ಬೆಳಗ್ಗೆ ಕೊಡುವ ಪದ್ಧತಿ ಹೇಗೆ ನಿಮ್ಮದು? ನೀರಿನ ಮುಖಾಂತರನೇ ಕೊಡ್ತೀವಿ ಸರ್. ಆವಾಗವಾಗ ಸ್ಪ್ರೇನು ಮಾಡ್ತೀವಿ. 1 ಎಕರೆಗೆ ಒಂದು ಟೈಮ್ಗೆ 200 ಲೀಟರ್ಸ್ ನೀರಿನ ಜೊತೆಗೆ ಕೊಡ್ತೀವಿ. ಅದೇ ರೀತಿ ಎವ್ರಿ 15 ಡೇಸ್ ಕೊಡ್ತೀವಿ ಸರ್. ಎಂಡ್ಸೊಂದ್ಸಲ ಸ್ಪ್ರೇ ಮಾಡುವಂಥದ್ದು ಮತ್ತು ಡ್ರಿಪ್ ಮೂಲಕನೂ ಕೂಡ ಕೊಡ್ಬೋದು? ಜಾಸ್ತಿ ನಾವು ಡ್ರಿಪ್ ಮುಖಾಂತರನೇ ಕೊಡ್ತೀವಿ ಸರ್. ಸ್ಪ್ರೇ ಆವಾಗವಾಗ ಮಾಡ್ತಾ ಇರ್ತೀವಿ. ಈಗ ಒಟ್ಟಿನಲ್ಲಿ ನಿಮ್ಮದು ಯಾವ್ಯಾವ ಕಾಡು ಜಾತಿಯ ಮರಗಳಿದ್ದಾವೆ, ಎಷ್ಟು ಗಿಡಗಳಿದ್ದಾವೆ ತಮ್ಮ ಹೊಲದಲ್ಲಿ ಬಂದಂಥ ಒಂದು ಅಂದಾಜು? ಒಂದು ನುಗ್ಗೆ ಗಿಡ ಬಂದ್ಬಿಟ್ಟು ನಿಮ್ಗೆ ಒಂದು 1200 ಗಿಡ ನುಗ್ಗೆ ಇದೆ ಸರ್ ಟೋಟಲ್. ಕೊರೊಂಡ ಒಂದು 60 ಕೊರೊಂಡ ಗಿಡ ಇದೆ. ಸೀತಾಫಲ ಒಂದು 200 ಇದೆ. ನೇರಳೆ 140 ಇದೆ. ನಿಂಬೆ ಒಂದು 400 ಗಿಡ ಇದೆ. ಕರಿಬೇವು ಒಂದು 200 ಇದೆ. ಬೇಲ ವುಡ್ ಆ್ಯಪಲ್ ಅಂತ ಬೇಲ್ದ ಮರ ಒಂದು 12 ಗಿಡ ಇದೆ. ಅಂಜೂರ ಒಂದು 100 ಇದೆ ಸರ್. ಅದು ನಮ್ಮ ಭೂಮಿಗೆ ಸೆಟ್ ಆಗಿಲ್ಲ, ಬರ್ತಾ ಇಲ್ಲ. ಇಷ್ಟು ಗಿಡ ಇದೆ ಸರ್. ಯಾವ ಹಂತದಲ್ಲಿದೆ ಮುಂದೆ ಈ ಒಂದು ಕಾಡು ಜಾತಿಯ ಮರಗಳು, ಹಣ್ಣಿನ ಮರಗಳು ಬೆಳೆದು ನಿಮಗೆ ಇಲ್ಲಿ ಆದಾಯವನ್ನು ತಂದುಕೊಡ್ಬೋದು ಅಂತ ಒಂದು ನಿರೀಕ್ಷೆ ಇದೆ ಸರ್. ನನಗೆ ಈ ಕೃಷಿ ಮಾಡಬೇಕಂಬುದು ಇಷ್ಟ ಇದ್ದು ಅದು ಕಾಡು ಬೆಳೆಸ್ಬೇಕಂಬುದು ಇಷ್ಟ ಇದೆ. ಮುಂದಿನ ದಿನದಲ್ಲಿ ಲಾಭ ಬಂದೇ ಬರುತ್ತೆ. ನಮ್ಮ ಪ್ರಯತ್ನಕ್ಕೆ ಲಾಭ ದೇವರು ಕೊಟ್ಟೆ ಕೊಡ್ತಾನೆ ಅಂತೇಳಿ ನಮ್ಮ ಅನಿಸಿಕೆ. ಮುಂದೆ ಇದರ ಜೊತೆಗೆ ಕುರಿ ಸಾಕಾಣಿಕೆ ಅದೆಲ್ಲ ಮಾಡಬೇಕೆಂಬುದು ಆಸೆ ಇದೆ. ಹೇಗೆ ಅನಿಸುತ್ತೆ ತಾವು ಕಂಪ್ಯೂಟರ್ ಸೈನ್ಸ್ ಪದವೀಧರರಾಗಿ ಮತ್ತೆ ಇಲ್ಲಿ ಬಂದ ಮೇಲೆ ಮತ್ತೆ ನಾನು ಮಾಡ್ಬೋದಾಗಿತ್ತು ಮತ್ತೆ ಬಂದದ್ದು ಏನೋ ಆಗುತ್ತೋ ಮತ್ತೆ ಅಳುಕು ಇನ್ನೂ ಕಾಡುತ್ತಿದೆ ಅಥವಾ ಏನೋ ಸಕ್ಸಸ್ ಆಗ್ತೇನೆ ಅಂತ ಒಂದು ವಿಚಾರ? ಎಲ್ಲ ಫೀಲ್ಡಲ್ಲಿ ಅದರದೇ ಆದ ಕಷ್ಟಗಳು ಇದೆ ಸರ್. ಈಗ ನಮಗಿಷ್ಟ ಇದ್ದದ ಕೆಲಸ ನಾವು ಮಾಡಿದರೆ ಸಕ್ಸಸ್ ಇವತ್ತಿಲ್ಲ ನಾಳೆ ಆಗೇ ಆಗ್ತೀವಿ. ಪ್ರೆಸೆಂಟ್ ಅಂತರೂ ಇನ್ಕಮ್ ಇಲ್ಲ, ಮುಂದೆ ಬರುತ್ತೆ ಮಾಡ್ತೀವಿ. ಆ ರೀತಿ ಏನೇನು ಮಾಡಬೇಕು, ಎಲ್ಲಿ ತಪ್ಪಾಗಿವೆ ಅದನ್ನೆಲ್ಲ ತಿದ್ದಿಕೊಂಡು ಸರಿದಾರಿಗೆ ಹೋಗ್ತೀವಿ ಸರ್. ಈಗ ತಮ್ಮದು ಕಾಡಿನಲ್ಲಿದೆ ಅಂತಂದರೆ ಒಂದು ಊರು ಬಿಟ್ಟು ಒಂದು ಅಡವಿಯಲ್ಲಿ ತಮ್ಮ ಒಂದು ಕ್ಷೇತ್ರ ಇದೆ, ತಮ್ಮದು ಬೋರಿನ ವ್ಯವಸ್ಥೆ ಇದೆ, ನೀರಿನ ಇದೆ ಅಂತ ಹೇಳ್ಕೊಂಡ್ರಿ. ನೀರಿನ ವ್ಯವಸ್ಥೆಗೆ ತಾವು ಸೋಲಾರ್ ಹಾಕ್ಕೊಂಡ್ರಿ, ಅದು ಹೇಗೆ? ಹೌದು ಸರ್, ಇಲ್ಲಿ ನಮಗೆ ಕರೆಂಟು ಪಕ್ಕದಲ್ಲೇ YTPS ಇದೆ. ಇಡೀ ರಾಜ್ಯಕ್ಕೆ ವಿದ್ಯುತ್ ಸರಬರಾಜು ಮಾಡುವ ಕಂಪ್ನಿ ಪಕ್ಕದಲ್ಲಿದೆ, ಬಟ್ ನಮ್ಮ ಹೊಲಕ್ಕೆ ಇದಿಲ್ಲ, ಕರೆಂಟ್ ಇಲ್ಲ. ಹಂಗಾಗಿ ಯಾವ ರೀತಿ ಹೋದರೆ ನಾವು ಕಡಿಮೆ ಖರ್ಚಿನಲ್ಲಿ ನಮ್ಮ ಪಂಪಿಗೆ ವಿದ್ಯುತ್ ಸರಬರಾಜು ಆಗುತ್ತಂತ ಆಲೋಚನೆ ಮಾಡಿದಾಗ ಅದೇ ಟೈಮಲ್ಲಿ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿದೆ ನಾನು. ಸೋಲಾರ್ ಇದ್ರ ಬಗ್ಗೆ ಕ್ರೆಡಿಲ್ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದರು. ಅದರಲ್ಲಿಂದ ಸಬ್ಸಿಡಿ ಮುಖಾಂತರ ಅಂದರೆ ನಾವು 1 ಲಕ್ಷ ರೂಪಾಯಿ ಕಟ್ಟಿದರೆ ರಿಮೈನಿಂಗ್ ಅಮೌಂಟ್ ಏನಾಗುತ್ತೆ ಅದು ಕ್ರೆಡಿಲ್ ಕಡೆಯಿಂದ ಅದು ಕಂಪ್ನಿನೇ ಭರಿಸಿದ್ದು ಅದರ ಅಮೌಂಟು. ನಾವು 1 ಲಕ್ಷ ರೂಪಾಯಿ ಕಟ್ಟಿದ್ದೀವಿ ಅದಕ್ಕೆ ರೈತರ ಮಂತಿಗೆ 1 ಲಕ್ಷ ರೂಪಾಯಿ. ಎಷ್ಟು HP ಮೋಟ್ರ್ ಇದೆ, ಎಷ್ಟು ಪೆನಲ್ಗಳು ಕೂತಿದ್ದಾವೆ, ಅದರ ನೀರಿನ ಸಾಮರ್ಥ್ಯ ಹೇಗೆ, ಚೆನ್ನಾಗಿ ಹೋಗ್ತದೆ? 5 HP ಮೋಟ್ರ್ ರನ್ ಆಗುತ್ತೆ ಸರ್. 5 HP ಕೆಪಾಸಿಟಿ ಇದೆ ಅವ್ರು ಕೊಟ್ಟಿರೋದು. ಟೋಟಲ್ ಒಂದು 15 ಪೆನಲ್ ಇದೆ. ಒಳ್ಳೆ ರಿಸಲ್ಟ್ ಇದೆ ಸರ್. ಬಿಸಿಲು ಯಾವ ರೀತಿ ಇರುತ್ತೆ ಆ ರೀತಿ ಪ್ರೆಜರ್ ಇರುತ್ತೆ, ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್. ಬೇರೆ ಎಲ್ಲ ಇದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇದು ಚೆನ್ನಾಗಿ ಮೋಟ್ರ್ ಸುಡಲ್ಲ, ಮೇಂಟೆನೆನ್ಸ್ ಕಡಿಮೆ, ಯಾರ ಮೇಲೆ ಅವಲಂಬಿತ ಆಗಬೇಕಾಗಿಲ್ಲ ನಮ್ಗೆ. ಯಾವ ಅಂದರೆ ಸೂರ್ಯ ಯಾವಾಗ ಇರ್ತಾನೆ ಅವಾಗ ನೀರು ಬರುತ್ತೆ, ರಾತ್ರಿ ಬೇಕಂದ್ರೆ ರಾತ್ರಿ ಇರಲ್ಲ, ರಾತ್ರಿ ಹೆಚ್ಚಾಗಿ ನೀರು ಬೇಕಾಗಿಲ್ಲ, ಆಗಲೇ ನಮ್ಗೆ ಬೇಕಾಗುತ್ತೆ. ಚೆನ್ನಾಗಿದೆ ಸರ್ ಸೋಲಾರ್ ವ್ಯವಸ್ಥೆ. ಅಂದರೆ ನಿಮಗೆ ಅನುಕೂಲ ಆಗಿದೆ ಸೋಲಾರಿಂದ? ತುಂಬ ಅನುಕೂಲ ಆಗಿದೆ, ತುಂಬ ಅನುಕೂಲ. ಜೊತೆಗೆ ತಾವು ಕೃಷಿ ಹೊಂಡವನ್ನು ಕೂಡ ಮಾಡ್ಕೊಂಡ್ರಿ, 100x100 ಸೈಜಿನ ಒಂದು ಕೃಷಿ ಹೊಂಡ, ಅದು ನಿಮಗೆ ಅನುಕೂಲ ಆಗಿದೆ ಹೇಗೆ? ಮಳೆ ನೀರು ಅದರಲ್ಲಿ ಸಂಗ್ರಹಣೆ ಆಗ್ತದೆ, ಅದರಿಂದ ಏನಾದರೂ ನಿಮ್ಮ ಕೃಷಿಗೆ ಬಳಕೆ ಮಾಡೋದು? ಇದರಿಂದ ತುಂಬ ಅನುಕೂಲ ಆಗಿದೆ ಸರ್. ಯಾಕಂತಂದರೆ ನಮಗೆ ಈಗ ನಾವು ಬ್ಯಾಂಕಲ್ಲಿ ದುಡ್ಡು ಹಾಕ್ತೀವಿ, ದುಡ್ಡು ಹಾಕಿದಾಗ ಮಾತ್ರ ದುಡ್ಡು ತೆಕ್ಕಕ್ಕಾಗುತ್ತೆ. ಅದೇ ರೀತಿ ನೀರು ನಾವು ಸಂಗ್ರಹಿಸಿದರೆ ಮಾತ್ರ ನಾವು ನೀರನ್ನ ತಗೋಬಹುದು. ಅದೇ ರೀತಿ ಕೃಷಿ ಹೊಂಡ ಮಾಡಿದ್ರಿಂದ ನಾವು 25 ಲಕ್ಷ ಲೀಟರ್ ಸುಮ್ಮನೆ ವೇಸ್ಟ್ ಆಗಿ ಹೋಗೋ ಲೀಟರ್ ನೀರನ್ನು ನಾವು ಕೃಷಿ ಭೂಮಿಯಲ್ಲಿ ತಡೆಗಟ್ಟಿ ಕೃಷಿ ಹೊಂಡದಲ್ಲಿ ಹಿಡ್ಕೊಂಡು ಅದನ್ನೇ ನಾವು ಬೋರ್ಗೆ ರೀಚಾರ್ಜ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ನೀರನ್ನು ನಾವು ಹೊಲಕ್ಕೆ ಯೂಸ್ ಮಾಡ್ಕೊತೀವಿ. ಪಾಟೀಲ್ ಅವರೇ, ಈಗ ಸಾಕಷ್ಟು ಜನ ರೈತ ಬಾಂಧವರು ಹೇಳುವ ಹಾಗೆ ಈಗ ತೋಟಗಾರಿಕೆ ಬೆಳೆಗಳಿಗೆ ಕೆಂಪು ಮಣ್ಣು ಸೂಕ್ತ, ಎರೆಭೂಮಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ನಾವು ತೋಟಗಾರಿಕೆಯನ್ನು ಈ ಒಂದು ಹಣ್ಣನ್ನು ಬೆಳೆಯಕ್ಕೆ ತರಕಾರಿ ಬೆಳೆಗಳನ್ನು ಬೆಳೆಯಲಿಕ್ಕೆ ಆಗೋಲ್ಲಂಬಂಥ ಒಂದು ಅಳಕನ್ನು ಹೇಳ್ತಾರೆ, ತಾವು ಹೇಗೆ ಇದನ್ನು ಸಿದ್ಧತೆ ಮಾಡ್ಕೊಳ್ಳುವಂಥ ಒಂದು ವಿಚಾರ ಇದೆ? ಕರೆಕ್ಟ್ ಸರ್, ಈಗ ಕೆಂಪು ಭೂಮಿ ಸೂಕ್ತ, ಬಟ್ ನಮ್ಮಲ್ಲಿ ಕೆಂಪು ಭೂಮಿ ಇಲ್ಲ. ನಮಗಿಷ್ಟ ಆಗಿರೋದು ತೋಟಗಾರಿಕೆ ಬೆಳೆ, ನಾವು ಒಂದು ಎಲ್ಲ ವೆರೈಟಿ ಹಾಕಿದ್ದೀವಿ. ನಮ್ಮ ಲ್ಯಾಂಡಿಗೆ ಯಾವ ಸೂಟ್ ಆಗುತ್ತೆ ಅದನ್ನ ನೋಡ್ಕೊಂಡು ಅದನ್ನೇ ಡೆವಲಪ್ ಮಾಡ್ಕೊತೀವಿ. ಯಾಕಂತಂದ್ರೆ ಪ್ರತಿ ನೆಲಕ್ಕೂ ಒಂದೊಂದು ಗಿಡ ಸೆಟ್ ಆಗುತ್ತೆ, ಅದೇ ರೀತಿ ನಮ್ಮ ನೆಲಕ್ಕೆ ಯಾವುದೋ ಒಂದು ಸೆಟ್ ಆಗುತ್ತಲ್ಲ ಅದನ್ನು ನಾವು ಕಂಟಿನ್ಯೂ ಮಾಡ್ಕೊತೀವಿ. ಜೊತೆಗೆ ಈಗ ಸಾಕಷ್ಟು ಕಾಡು ಕೃಷಿಯನ್ನು ಜೊತೆಗೆ ಅರಣ್ಯ ಬೆಳೆಗಳನ್ನು ಹಾಕೋಬೇಕಪ್ಪ ಅಂತಂದ್ರೆ ಇದರ ಆದಾಯ ಒಂದು ಬರಬೇಕಪ್ಪ ಅಂತಂದ್ರೆ ಸಮಯ ಹಿಡಿತದೆ, ಮತ್ತು ಅದಕ್ಕೆ ಪೂರಕವಾದಂಥ ಒಂದು ಕೃಷಿ ಚಟುವಟಿಕೆಯನ್ನು ನಾವು ಮಾಡಬೇಕಾಗ್ತದೆ. ತಾವು ಹೇಳಿದಾಗೆ ಕುರಿ ಸಾಕಾಣಿಕೆಯನ್ನು ಮಾಡಬೇಕು, ಜೊತೆಗೆ ನುಗ್ಗೆ ಬೇಸಾಯ ಕೆಲವೊಂದು ಮಾಡಬೇಕು, ತರಕಾರಿಗಳನ್ನು ಹಾಕೋಬೇಕಂತಂದರೆ ಇದು ದೀರ್ಘಕಾಲದ ಒಂದು ಬೆಳೆ ಅರಣ್ಯ ಕೃಷಿ ಇದಕ್ಕೆ. ಅದೇ ಸರ್, ಈಗ ಮುಂದಿನ ದಿನಗಳಲ್ಲಿ ನಾವು ನುಗ್ಗೆ ಸೊಪ್ಪು ಈಗ ಆಲ್ರೆಡಿ 3 ವರ್ಷದಿಂದ ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇದ್ದೀವಿ, ಭೂಮಿ ವಿಷಮುಕ್ತವಾಗಿದೆ. ಮುಂದಿನ ದಿನಗಳಲ್ಲಿ ನುಗ್ಗೆ ಸೊಪ್ಪನ್ನು ಎಲ್ಲ ನುಗ್ಗೆ ಸೊಪ್ಪು ಮಾರಾಟ ಬೇರೆ ದೇಶಕ್ಕೆ ಹೋಗ್ತಾಯಿದೆ, ಅದರದ್ದು ಮೌಲ್ಯ ನಮ್ಮ ಜನರಿಗೆ ಗೊತ್ತಿಲ್ಲ. ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋದ ಹಾಗೆ ಯಾದಗಿರಿ ಮತ್ತು ರಾಯಚೂರು ಪೌಷ್ಟಿಕಾಂಶ ಕೊರತೆಯಿಂದ ಮಕ್ಕಳು ಬಳತಾ ಇದ್ದಾರೆ, ಮಕ್ಕಳು ಬಾಣಂತಿಯರು ಬಳತಾ ಇದ್ದಾರೆ. ನಾವು ಈ ನುಗ್ಗೆ ಇಲ್ಲಿರುವ ಮೌಲ್ಯಗಳನ್ನು ಜನರಿಗೆ ತಿಳಿಸಿ ಅದನ್ನು ಸೊಪ್ಪು ಮಾರಾಟ ಮಾಡೋಣ ಅಂತ ನಮ್ಮ ಉದ್ದೇಶ ಇದೆ. ಮತ್ತು ವೆಜಿಟೇಬಲ್ಸು ನಾನು ಈ ಮುಂಚೆ ಹೇಳಿದ ಹಾಗೆ ಜನರನ್ನು ಗ್ರೂಪ್ ಮಾಡಿಕೊಂಡು ಒಳ್ಳೆ ತರಕಾರಿಗಳು ವಿಷರಹಿತವಾದ ತರಕಾರಿಗಳನ್ನು ಜನರಿಗೆ ಮುಟ್ಟಿಸುವ ಕೆಲಸ ಮಾಡಲು ಸಿದ್ಧತೆ ಮಾಡಿಕೊಳ್ತಿದ್ದೇವೆ ಸರ್. ಮನೆಯಲ್ಲಿ ಪ್ರತಿಕ್ರಿಯೆ ಹೇಗಿದೆ? ತಾವು ಇಷ್ಟೆಲ್ಲ ಕೆಲಸ ಬಿಟ್ಟು ಬಂದಮೇಲೆ ಯಾಕೆ ಬರ್ತೀಯಪ್ಪ ಮತ್ತೆ ಅಲ್ಲಿ ಹೋಗುವಂತ ಒಂದು ನಿಮ್ಮ ಮನೆಯಲ್ಲಿ ಒಂದು ವಿಚಾರ ಪ್ರೋತ್ಸಾಹ ಆಯ್ತಾ? ಇಲ್ಲ ಸರ್, ಈಗ ಒಳ್ಳೆ ಜಾಬ್ ಇಟ್ಟುಕೊಂಡು ಬಿಟ್ಟು ಬರ್ತಾರಂದ್ರೆ ಯಾರು ಮನೆಯಲ್ಲಿ ಸಪೋರ್ಟ್ ಮಾಡಲ್ಲ, ಅದೇ ರೀತಿ ನಮ್ಮ ಮನೆಯಲ್ಲೂ. ಬಟ್ ಈ ಪ್ರೆಸೆಂಟ್ ಈಗ ಕಾಣಲ್ಲ, ಅದು ಇನ್ನೂ ಸ್ವಲ್ಪ ದಿವಸ ಹೋದಾಗ ರಿಸಲ್ಟ್ ಬಂದಾಗ ಎಲ್ಲರಿಗೂ ಗೊತ್ತಾಗುತ್ತೆ. ಒಳ್ಳೆಯದೇ ಎಲ್ಲರೂ ಒಳ್ಳೆಯದೇ ಬಯಸ್ತಾರೆ, ಇದು ಮುಂದೆನೂ ಒಳ್ಳೆಯದೇ ಆಗುತ್ತೆ ಸರ್. ಈಗ ನುಗ್ಗೆಯಲ್ಲಿ ಅಂತರ ಬೆಳೆ ಇನ್ನೂ ಕೂಡ ನಮಗೆ ಇದು ನಿಂಬು ಇದೆ, ಜೊತೆಗೆ ಪೇರಲೆ ಇದೆ, ಆ ಒಂದು ಕ್ರಾಪ್ ಬಂದಿಲ್ಲ. ನುಗ್ಗೆಯಲ್ಲಿ ನಿಮಗೆ ಆದಾಯ ಬಂತ? ಬಂದಿದೆ ಸರ್, ಈ ಸಲ ಒಂದು 1.5 ಲಕ್ಷದನ್ನು ನಾವು ಬೀಜದಿಂದ ಪಡೆದುಕೊಂಡ್ವಿ. ಬಟ್ ಅದೇ ಕಾಯಿ ಮಾರಿದರೆ ಒಂದು 3-4 ಲಕ್ಷ ರೂಪಾಯಿ ಆಗ್ತಾ ಇತ್ತು. ಕಾರಣ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಕೊರೋನಾದಿಂದ ಮಾರ್ಕೆಟ್ ಮಾಡೋದು ಆಗಲಿಲ್ಲ. ನಾವು ಒಯ್ದರೆ 7 ರೂಪಾಯಿ 8 ರೂಪಾಯಿ 10 ರೂಪಾಯಿ ಕೆ ಜಿ ಕೇಳಿದರು, ನಾವು ಒಯ್ದು ಇದು ಬಾಡಿಗೆ ಆಗೋದಿಲ್ಲ ಅಂತೇಳಿ ನಾವು ಕೊಡಲಿಲ್ಲ. ಮುಂದಿನ ದಿನಗಳಲ್ಲಿ ನುಗ್ಗೆಕ್ಕಿಂತ ನುಗ್ಗೆ ಈ ಎಲೆಯಿಂದ ನಾವು ಮೌಲ್ಯವರ್ಧನೆ ಮಾಡಿ ನುಗ್ಗೆ ಗಿಡದ ಮೌಲ್ಯವರ್ಧನೆ ಮಾಡಿ ಅದನ್ನು ಮಾರಾಟ ಮಾಡಲು ಪ್ರಯತ್ನಿಸ್ತೇವೆ ಸರ್. ಬೀಜ ಮಾರಾಟ ಮಾಡ್ತೀವಿ ಅಂತ ಹೇಳಿದ್ರಿ, ಬೀಜ ಮಾರಾಟ ಬೇಕಪ್ಪ ಅಂತಂದ್ರೆ ನೀವು ಅದನ್ನು ಒಣಗಿಸಿ ಅದನ್ನು ಪ್ರಕ್ರಿಯೆ ಹೇಗಿದೆ? ಬೀಜವನ್ನು ಹೊರಗೆ ತೆಗೆದು ಪ್ಯಾಕಿಂಗ್ ಮಾಡುವಂಥ ವ್ಯವಸ್ಥೆ? ಬೀಜನ ಪೂರ್ತಿ ಈ ಗಿಡದ ಮೇಲೆ ಡ್ರೈ ಆಗಿ ಬಿಡ್ತೀವಿ ಸರ್. ಫುಲ್ಲು ಡ್ರೈ ಆದಮೇಲೆ ಅದನ್ನು ಹ್ಯಾಂಡ್ ಕೈಲಿಂದನೇ ಸಿಪ್ಪೆ ಎಲ್ಲ ತೆಗೆದು ಗ್ರೇಡಿಂಗ್ ಮಾಡ್ತೀವಿ ಸರ್. ಆ ಬಿಳಿ ಬೀಜ ಸಪ್ರೇಟು, ಏನಾದರೂ ಉಳುಕು ಪಳಕೆನಿದ್ರೆ ಅದು ಸಪ್ರೇಟು, ಆ ಗ್ರೇಡ್ ವೈಸ್ ಗ್ರೇಡಿಂಗ್ ಮಾಡಿ ಅದನ್ನು ಪ್ಯಾಕ್ ಮಾಡಿ 250 ಗ್ರಾಮ್ಸು ಪ್ಯಾಕ್ ಮಾಡ್ತೀವಿ ಸರ್. ಅದನ್ನು ರೈತರಿಗೆ ಅವ್ರಿಗೆ ಆರ್ಡರ್ ಪ್ರಕಾರ ನಾವು ಕಳಿಸ್ತೀವಿ. ಅವ್ರಿಗೆ ಬೈ ಕೊರಿಯರ್ ಆಗಿರ್ಬೋದು ಅಥವಾ ನೇರವಾಗಿ ಅವ್ರಿಗೆ ಮುಟ್ಟಿಸುವಂಥ ವ್ಯವಸ್ಥೆ ಆಗ್ಬೋದು? ಆಲ್ಮೋಸ್ಟ್ ನಾವು ಪೋಸ್ಟ್ ಆಫೀಸ್ ಮುಖಾಂತರನೇ ಕಳಿಸ್ತೀವಿ. ನಮ್ಮದು ಬೀಜ ನಾವು ಮನೆಯಲ್ಲೇ ಜರ್ಮಿನೇಷನ್ ಟೆಸ್ಟ್ ಮಾಡಿದ ಪ್ರಕಾರ 99% ಜರ್ಮಿನೇಷನ್ ಆದ. ಎರಡು ತಳಿಗಳು? ಎಲ್ಲ ಎರಡು ತಳಿಗಳು ಸರ್. ನಿಮ್ಮ ಅಂದಾಜಿನ ಪ್ರಕಾರ ತಾವು ಇನ್ನೊಂದು ಹೇಳಿದ್ರಿ PKM ಮತ್ತು ಇನ್ನೊಂದು ತಳಿ ಹೇಳಿದ್ರಿ, ಯಾವುದು ಸೂಕ್ತ ಅನಿಸುತ್ತೆ ನಮ್ಮ ಭಾಗದಲ್ಲಿ ತಾವು ಬೆಳೆದ್ರ ಪ್ರಕಾರ? ಸೂಕ್ತ ಅಂತ ನಾವು ಏನು ಹೇಳಕ್ ಬರಲ್ಲ ಸರ್. ನಮ್ಮಲ್ಲಿ ಇನ್ನೂ ಭಾಗ್ಯನೂ ಹಾಕಿವಿ, ನಮ್ಮ ನೆಲಕ್ಕೆ ಭಾಗ್ಯ ಸೆಟ್ ಆಗಿಲ್ಲ. ಈಗ ಅದನ್ನು ಯಾವ ರೀತಿ ಹೇಳೋಕ್ಕೆ ಬರೋದಿಲ್ಲ. ನಮ್ಮಲ್ಲಿ 3 ವೆರೈಟಿ ಹಾಕಿದ್ದೀವಿ, 3 ವೆರೈಟಿಯಲ್ಲಿ 2 ವೆರೈಟಿ ಚೆನ್ನಾಗಿ ಬಂದಿದೆ. ಅವ್ರವ್ರ ನೆಲಕ್ಕೆ ಅವ್ರವರು ನೀರಿನ ಅನುಕೂಲಕ್ಕೆ ಅದ್ರ ತಕ್ಕಂಥ ಅದು ಬೆಳೆ ಬರುತ್ತೆ ಸರ್. ಜೊತೆಗೆ ಬಾರ್ಡರ್ ಪ್ಲಾಟ್ಗಳನ್ನು ಹಾಕೊಂಡಿದ್ದಾರಲ್ಲ ಈ ಒಂದು ಶ್ರೀಗಂಧದ ಮರಗಳು, ಅವು ಚೆನ್ನಾಗಿ ಬೆಳೆದಿದ್ದವು ಈ ಭಾಗದಲ್ಲಿ? ಚೆನ್ನಾಗಿ ಬಂದಿದೆ ಸರ್, ನಮ್ಮ ಲ್ಯಾಂಡಿಗೆ ಸೆಟ್ ಆಗಿದೆ ಅದು, ಶ್ರೀಗಂಧನೂ ಸೆಟ್ ಆಗಿದೆ. ಇಷ್ಟು ಗಿಡದಾವೆ, ಅವುಗಳಿಗೆ ಹೋಸ್ಟ್ ಮರಗಳನ್ನು ನಾವು ಕೊಡಬೇಕಾಗ್ತದೆ, ಆಸರಿ ಗಿಡಗಳನ್ನು ಅದು ಯಾವ ರೀತಿಯಾಗಿ ಬೆಳವಣಿಗೆ ಆಗಿದೆ? ಎಷ್ಟು ವರ್ಷದ ಗಿಡಗಳಿದಾವೆ ತಮ್ಮದು? 2 ವರ್ಷ ಕಂಪ್ಲೀಟ್ ಆಗಿದೆ ಸರ್. ಈಗ ಶ್ರೀಗಂಧ ಹಾಕಿ ಚೆನ್ನಾಗಿ ಬಂದಿದೆ. ಓಸ್ಟ್ ಪ್ಲಾಂಟ್ ಆಗಿ ನಾವು ನುಗ್ಗೆ ಹಾಕಿದ್ದೀವಿ ಮತ್ತು ತೊಗಚೆ ಹಾಕಿದ್ದೀವಿ, ಎರಡೂ ಚೆನ್ನಾಗಿದೆ ಸರ್. ಬಟ್ ಓಸ್ಟ್ ಪ್ಲಾಂಟ್ ಬೇಕೇ ಬೇಕು ಅದಕ್ಕೆ. ಯಾವುದಾದ್ರೂ ಒಂದು ಓಸ್ಟ್ ಪ್ಲಾಂಟ್ ಬೇಕು, ತಾನು ಸ್ವಂತವಾಗಿ ಆಹಾರ ತಯಾರು ಮಾಡ್ಕೊಳ್ಳೋದಿಲ್ಲ, ಪಕ್ಕದ ಗಿಡದಿಂದನೇ ತಯಾರು ಮಾಡ್ಕೊತದೆ. ಚೊಗಚೆ ಬೆಸ್ಟು, ಬಟ್ ಚೊಗಚೆ ಹಾಕಿದರೆ ನಮ್ಗೆ ಇನ್ಕಮ್ ಜನ್ರೇಟ್ ಆಗೋದಿಲ್ಲ. ಈಗ ನುಗ್ಗೆ ಹಾಕಿದರೆ ನುಗ್ಗೆ ಓಸ್ಟು ಆಗುತ್ತೆ ಮತ್ತು ಇನ್ಕಮು ಬರುತ್ತೆ. ಬೆಳವಣಿಗೆ ನೋಡಿದಪ್ಪ ಅಂತಂದ್ರೆ ನಾವು ತೊಗಚೆ ಗಿಡ ಒಂದು ಶ್ರೀಗಂಧಕ್ಕೆ ಅನುಕೂಲ. ಚೊಗಚೆ ಮತ್ತು ಗಾಳಿ ಮರ ಸರ್ವೆ ಗಿಡ ಅಂತೀವಲ್ಲ, ಅದೂ ಚೆನ್ನಾಗಿದೆ. ಬಟ್ ಅದರಿಂದ ನಮಗೆ ಇನ್ಕಮ್ ಬರಲ್ಲ. ಈಗ ನುಗ್ಗೆ ಹಾಕೋದ್ರಿಂದ ಹೋಸ್ಟ್ ಆಗುತ್ತೆ, ನಿಮ್ಗೆ ಇನ್ಕಮು ಬರುತ್ತೆ. ಜೊತೆಗೆ ನೇರಳೆ ಗಿಡಗಳನ್ನು ಹಾಕೊಂಡಿವಿ ಅಂತ ಹೇಳಿದ್ರಿ, ನೇರಳೆ ಗಿಡ ಈ ಭಾಗಕ್ಕೆ ಬರುತ್ತಾ ನಿಮ್ಮ ಹೊಲದಲ್ಲಿ ಹೇಗಿದೆ ಅದು? ಅದು ಚೆನ್ನಾಗಿ ಬಂದಿದೆ ಸರ್. ನೇರಳೆ ಸೆಟ್ ಆಗಿದೆ, ವುಡ್ ಆ್ಯಪಲ್ ಸೆಟ್ ಆಗಿದೆ, ಶ್ರೀಗಂಧ ಸೆಟ್ ಆಗಿದೆ ನಮ್ಮ ನೆಲಕ್ಕೆ. ನುಗ್ಗೆ ಮಾತ್ರ ಅದ್ಭುತವಾಗಿ ಸೆಟ್ ಆಗಿದೆ. ನೀವು ನೋಡಿದ್ವಿ ನಾವು, ಗಿಡ ಒಂದು ಚೆನ್ನಾಗಿದೆ, ಒಂದು 10-12 ಫೀಟು ಬೆಳೆದಿದೆ. ಅವು ಎಷ್ಟು ಮರಗಳಿದ್ದಾವೆ? ನೇರಳೆ ಒಂದು 140 ಗಿಡ ಇದೆ ಸರ್. ಅದು ಅಂತರ 24x16 ಇದೆ. ಸ್ವಲ್ಪ ಅಂತರ ನಾವು ತಪ್ಪು ಮಾಡಿದ್ದೀವಿ, 24x24 ಹೋಗಿದ್ರೆ ಚೆನ್ನಾಗಿತ್ತೇನು ಸ್ವಲ್ಪ ಗೊತ್ತಾಗಲಿಲ್ಲ. ಅವಾಗ ಹಾಕಿದ್ದೀವಿ, ಬರುತ್ತೆ. ಅದು ಒಂದು 4 ವರ್ಷಕ್ಕೆ ಬರುತ್ತೆ ಸರ್. ಈಗ ಅಂತ 2 ವರ್ಷ ಆಗಿದೆ, ಇನ್ನೊಂದು 2 ವರ್ಷ ವೇಟ್ ಮಾಡಬೇಕು. ಜಮ್ಮು ನೇರಳೆ ಮಾರ್ಕೆಟಲ್ಲಿ ಒಂದು 100-200 ರುಪೀಸ್ ರೇಟ್ ಇರುತ್ತೆ, ನಮಗೊಂದು 50 ರೂಪಾಯಿ ಸಿಕ್ಕರು ಒಳ್ಳೆಯ ಲಾಭನೇ ಆಗುತ್ತೆ. ಪ್ರತಿಯೊಂದು ಗಿಡಕ್ಕೆ ವಿಜ್ಞಾನಿಗಳು ಹೇಳುವಾಗೆ 20-30 ಸಾವಿರ ರೂಪಾಯಿ ಒಂದು ಗಿಡಕ್ಕೆ, ಒಂದು ವಯಸ್ಕ ಗಿಡ ಅಷ್ಟು ಆದಾಯವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ನಿಜ ಸರ್, ನಿಜ ನಿಜ. ಅದನ್ನೇ ನೋಡೋಣ ಸರ್. ಈಗ ಅದು ನೇರಳೆ ಬರೀ ನಾವು ಹಣ್ಣು ಮಾರಾಟ ಮಾಡೋದಕ್ಕಿಂತ ಬೀಜದ ಮೌಲ್ಯವರ್ಧನೆ ಮಾಡಿದರೆ ಇನ್ನೂ ಲಾಭ. ಯಾಕಂತಂದರೆ ಅದರಲ್ಲಿ ಇನ್ಸುಲಿನ್ ಇದ್ರ ಏನೋ ಇದಿರುತ್ತೆ, ಅಂದರೆ ಶುಗರ್ ನ ಕಂಟ್ರೋಲ್ ಮಾಡೋ ಶಕ್ತಿ ಇದೆ ನೇರಳೆ ಬೀಜದಲ್ಲಿ, ಪೌಡ್ರಲ್ಲಿ. ಮುಂದಿನ ದಿನಗಳಲ್ಲಿ ಇನ್ ಕೇಸ್ ನಾವು ಅದು ಮಾರಾಟ ಮಾಡಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಬೀಜನ ಮಾರಾಟ ಮಾಡಿ ರೈತ ಬದುಕಬಹುದು ಅಂತ ನನ್ನ ಅನಿಸಿಕೆ ಸರ್. ಎಷ್ಟು ದೂರ ಆಗುತ್ತೆ ನಿಮ್ಮ ಊರಿಂದ ನಿಮ್ಮ ಹೊಲಕ್ಕೆ ಬರೋದು ಹೋಗೋದು ವ್ಯವಸ್ಥೆ? 8 ಗಂಟೆಗೆ ಬರ್ತೀರಿ, ನಿಮ್ಮ ಕೃಷಿ ಚಟುವಟಿಕೆಗಳು, ತಾವು ಒಂದು ವಿದ್ಯಾವಂತರಾಗಿರೋದ್ರಿಂದ ನಿಮ್ಮ ಇದರಲ್ಲಿ ಹೇಗೆ ತೊಡಸ್ಕೊಂಡಿರಿ ತಾವು? ಊರಿಂದ ಒಂದು 2.5 ಕಿಲೋಮೀಟರ್ ಆಗುತ್ತೆ ಸರ್ ಹೊಲ. ಬೈಕ್ ಇದೆ, ಬೈಕ್ ತೊಗೊಂಡು ಬರ್ತೀನಿ. ಹೊಲ ಮನೆ ಬಿಟ್ಟರೆ ಮತ್ತೆ ಬೇರೆ ಏನು ಕೆಲಸ ಇಲ್ಲ, ಇದರಲ್ಲೇ ಇರ್ತೀನಿ. ನಾನೇ ಸ್ವಂತ ಮಾಡ್ತೀನಿ ಆಲ್ಮೋಸ್ಟ್ ಎಲ್ಲ ವರ್ಕ್. ಕೂಲಿ ಆಳು ಬೇರೆ ಸಿಗಲ್ಲ. ಇನ್ ಕೇಸ್ ಏನಾದರೂ ಸಮಯ ಬಂದಾಗ ಮಾತ್ರ ಕೂಲಿ ಆಳನ್ನ ಕರ್ಕೊತೀವಿ, ನಾವೇ ಸ್ವಂತ ವರ್ಕ್ ಮಾಡ್ತೀವಿ ಸರ್. ಹೇಗೆ ಅನಿಸ್ತಿದ್ರೆ ಒಕ್ಕಲ್ತನ ಬಂದಮೇಲೆ ನಿಮ್ಮ ಕೈ ಮೇಲೆ ಇವೆಲ್ಲ ಭೂಮಿಯನ್ನು ಡೆವಲಪ್ ಮಾಡಕತ್ತೀರಿ, ಸಾಕಷ್ಟು ಏನೂ ಇರಲಾದಂಥ ಒಂದು ಅಡವಿ ಪ್ರದೇಶದಲ್ಲಿ ಇಷ್ಟೆಲ್ಲ ಒಂದು ಪ್ರಾಯೋಗಿಕವಾಗಿ ವೈಜ್ಞಾನಿಕವಾಗಿ ಹಂತ ಹಂತವಾಗಿ ಬೆಳೆಸ್ತಾ ಇದ್ದೀರಿ, ಮುಂದಿನ ಆಲೋಚನೆಗಳು ನಿಮಗೆ ಹೇಗಿದ್ದಾವೆ? ಕಷ್ಟ ಇದೆ ಸರ್ ಇದರಲ್ಲಿ, ಬಟ್ ಮಾಡ್ತಾ ಮಾಡ್ತಾ ಅದರ ಗಿಡ ಬೆಳವಣಿಗೆ ಆದಂಗೆಲ್ಲ ಖುಷಿ ಬರ್ತಾ ಇದೆ, ಖುಷಿ ಮನಸ್ಸಿಗೆ ಆಗ್ತಾ ಇದೆ. ಇನ್ನು ಮುಂದೆನೂ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಕಷ್ಟ ಇದೆ, ಕಷ್ಟದ ಜೊತೆಗೆ ಖುಷಿಯೂ ಇದೆ. ಯಾವುದೇ ಒಂದು ವ್ಯಕ್ತಿ ಮೇಲೆತ್ತರಕ್ಕೆ ಹೋಗಬೇಕಪ್ಪ ಅಂತಂದರೆ ಸ್ವಲ್ಪ ತಡಿಬೇಕು, ಕಷ್ಟಪಡಲೇಬೇಕು ಸರ್. ಕಷ್ಟಪಟ್ಟರೆ ಮುಂದೆ ಸುಖ ಸಿಕ್ಕೇ ಸಿಗುತ್ತದೆ. ತಡಿಬೇಕು, ಒಂಚೂರು ತಾಳ್ಮೆ ಇರಬೇಕು. ತಾಳ್ಮೆ ಬೇಕು ಸರ್, ಅದಕ್ಕೆ ತಾಳ್ಮೆ ಬೇಕು. ತಾಳ್ಮೆ, ಆ ತಾಳ್ಮೆ ನಮಗಿದೆ ಸರ್. ಏನು ಹೇಳಕ್ಕೆ ಪಡ್ತೀರಿ ಇಷ್ಟ ನಮ್ಮ ಒತ್ತಡದ ಬದುಕಿನಲ್ಲಿ? ತಾವು 8 ವರ್ಷ ಬೆಂಗಳೂರಿನಲ್ಲಿ ಕೆಲಸ ಮಾಡಿ ಬದುಕನ್ನು ಕಂಡು ಮತ್ತೆ ಮರಳಿಗೆ ಬರ್ತಾ ಇದ್ದೀರಿ. ಈ ಭಾಳಷ್ಟು ಯುವಕರು ಒತ್ತಡದ ನಡುವೆ ಕೆಲಸವನ್ನು ಮಾಡ್ತಿರ್ತಾರೆ, ರಿಸ್ಕ್ ಇರ್ತದೆ, ಆದರೂ ಕೂಡ ಒಕ್ಕಲ್ತನ ಕಡೆ ಮನಸ್ಸು ಮಾಡೋದಿಲ್ಲ, ನಾವು ಇಲ್ಲೇ ಇರ್ತೀವಪ್ಪ ಸಾಕು ಅಂತ ಹೇಳ್ತಾರೆ. ನಿಮ್ಮಂತಹ ಯುವಕರಿಗೆ ಏನು ಹೇಳ್ತೀರಿ ನೀವು? ಈಗ ಒಂದು ಜಾಬ್ ಮಾಡಬೇಕಂದ್ರೆ ನಾವು 15 ವರ್ಷ ಓದಬೇಕು ಸರ್. 15 ವರ್ಷ ಒಂದು ಡಿಗ್ರಿ ತೊಗೊಂಡು ಯಾವುದೋ ಒಂದು ಸ್ಕಿಲ್ ಕಲ್ಕೊಂಡು ಜಾಬ್ ಮಾಡಬೇಕು. ಅದೇ ಇಲ್ಲಿ ಒಕ್ಕಲ್ತನದಲ್ಲಿ ನೀವು ಒಂದು 5 ವರ್ಷ ಈ ಮರಗಳು ಈ ಗಿಡಗಳು ಬೆಳೆಸಿದರೆ 5-6 ವರ್ಷದಿಂದ ನಿಮ್ಗೆ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಇನ್ಕಮ್ಲಿಂದ ಪರಿಸರನ ಉಳಿಸ್ಬೋದು, ಜನರಿಗೆ ಒಳ್ಳೆಯ ರೀತಿ ಹಣ್ಣು ಕೊಡ್ಬೋದು, ಪ್ರಾಣಿ ಪಕ್ಷಿಗಳಿಗೂ ಆಹಾರ ಆಗುತ್ತೆ, ಒಳ್ಳೆ ಗಾಳಿ ಕೊಡ್ಬೋದು. ಇಷ್ಟು ಬಿಟ್ಟು ಆ ಒತ್ತಡ ಜೀವನದಲ್ಲಿ ಜಾಬ್ ಮಾಡ್ಕೊಂತ ನಾವು ಇನ್ನೊಂದು ಸ್ವಲ್ಪ ವರ್ಷ ಹೋಗಲಿ, ಇನ್ನೊಂದು ಸ್ವಲ್ಪ ವರ್ಷ ಹೋಗಲಿ, ನಾವು ಏಜ್ ಆಗುತ್ತೆ ನಾವು ಸಾಧನೆ ಮಾಡೋದಾಗಲ್ಲ. ಏಜ್ ಆದಮೇಲೆ ನಮ್ಮ ಕೈ ಮೈಯಲ್ಲಿ ಶಕ್ತಿ ಇರೋದಿಲ್ಲ. ಶಕ್ತಿ ಇಲ್ಲ ಅಂತಂತಂದರೆ ಆವಾಗ ಉತ್ಸಾಹ ಇರಲ್ಲ, ನೀವು ಮಾಡೋಕ್ಕಾಗಲ್ಲ. ಏಜ್ ಇದ್ದಾಗೆ ಏನೋ ಒಂದು ದುಡ್ಡು ದುಡ್ಡು ದುಡ್ಡು ಅಂತ ಹೋದಾಗೆಲ್ಲ ದುಡ್ಡೇ ಮಾಡ್ಬೋದಾಗಲಿ, ನಾವೊಂದು ಅಂದ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಈ ವಯಸ್ಸಿದ್ದಾಗೆ ನೀವು ಏನು ಅನ್ಕೊಂತೀರಿ ಅದು ಮಾಡಬೇಕು. ಜನರಿಗೇನೋ ಕೊಟ್ಟಂಗೆ ಆಗುತ್ತೆ, ಪರಿಸರಕ್ಕೇನೋ ಕೊಟ್ಟ ಹಾಗೆ ಆಗುತ್ತೆ. ಇದೇ ಅನಿಸಿಕೆ ಸರ್. ಒಳ್ಳೆಯದು ಪಾಟೀಲ್ ಅವರೇ, ಭಾಳಷ್ಟು ಖುಷಿಯಿಂದ ವಿದ್ಯಾವಂತರು ನಗರ ಪ್ರದೇಶದ ಒಂದು ಬದುಕನ್ನು ನೋಡಿ ಅಲ್ಲಿ ಸಾಫ್ಟ್ವೇರು ಹಾರ್ಡ್ವೇರ್ ಎಲ್ಲ ಒಂದು ಕಂಪ್ಯೂಟರ್ ಸೈನ್ಸನ್ನು ಕೆಲಸ ಮಾಡಿ ಮತ್ತೆ ಸಾಕು ನಮ್ಮ ಪಿತೃಜಿತ ಆಸ್ತಿಯಲ್ಲಿ ಏನೋ ಒಂದು ಮಾಡಬೇಕು ಅಂತ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಊರ ಕಡೆ ಮುಖ ಮಾಡಿದಿರಿ, ಆದ್ರೂ ಕೂಡ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದಿರಿ. ಏನೂ ಇಲ್ಲಂತಹ ಒಂದು ಭೂಮಿಯಲ್ಲಿ ಅಡವಿ ಪ್ರದೇಶದಲ್ಲಿ ಸೋಲಾರ್ ಹಾಕೊಂಡ್ರಿ, ಕೃಷಿ ಹೊಂಡ ಮಾಡ್ಕೊಂಡ್ರಿ, ವೈಜ್ಞಾನಿಕವಾಗಿ ಬೇರೆ ಬೇರೆ ಅಡವಿ ಜಾತಿಯ ಜೊತೆಗೆ ನುಗ್ಗೆಗಡಿಗಳನ್ನು ಬೇರೆ ಬೇರೆ ಜಾತಿಯ ಕೃಷಿಯನ್ನು ಮಾಡಿದಿರಿ. ಮುಂದಿನ ಆಲೋಚನೆಗಳು ಕೂಡ ಚೆನ್ನಾಗಿದ್ದಾವೆ, ಅದರಲ್ಲಿ ನಿಮ್ಮ ಪ್ರಯತ್ನವೂ ಕೂಡ ಬಹಳ ಮುಖ್ಯ, ತಾಳ್ಮೆ ಬಹಳ ಮುಖ್ಯ. ನಿಮ್ಮಂಥ ಯುವಕರು ತಮ್ಮ ಇರುವಂತಹ ಒಂದು ಭೂಮಿಯಲ್ಲಿ ವೈಜ್ಞಾನಿಕವಾಗಿ ಅನ್ವೇಷಣೆಗಳನ್ನು ಮಾಡ್ತಾ ತಮ್ಮ ಒಂದು ಕೊಡುಗೆಯನ್ನು ಕೃಷಿಗಳಿಗೆ ಕೊಟ್ಟರೆ ಮತ್ತೆ ಕೃಷಿ ವೈಭವಕ್ಕೆ ಹೋಗ್ತದೆ, ಎಲ್ಲರಿಗೂ ಒಂದು ಸುಭಿಕ್ಷೆ ಉಂಟಾಗ್ತದೆ. ನಿಮ್ಮ ಪ್ರಯತ್ನಗಳು ಮುಂದೆ ಸಾಗಲಿ, ದೇವರು ನಿಮ್ಮ ಪ್ರಯತ್ನಕ್ಕೆ ಮರು ಶಕ್ತಿಯನ್ನು ಕೊಡಲಿ, ನಿಮ್ಮ ಎಲ್ಲ ಕೃಷಿ ಬದುಕುಗಳು ಸುಭೇಕ್ಷೆಯಿಂದ ನಡೆಯಲಿ, ನಿಮ್ಮ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು ಸರ್. ನಿಮಗೂ ಕೂಡ ಇಲ್ಲಿವರೆಗೂ ಬಂದು ನಮ್ಮ ತೋಟ ನೋಡಿ ನಿಮ್ಮದೇ ಆದ ಸಲಹೆ ನಮಗೆ ಕೊಟ್ಟಿದ್ದೀರಿ, ತುಂಬ ಧನ್ಯವಾದಗಳು ಸರ್. ಇದುವರೆಗೆ ರಾಯಚೂರು ತಾಲೂಕಿನ ಏಗನೂರು ಗ್ರಾಮದ ಸಂಗಾರೆಡ್ಡಿ ಪಾಟೀಲ್ ಅವರ ತೋಟಗಾರಿಕೆ ಬೆಳೆಗಳ ಬೇಸಾಯದ ಅನುಭವಗಳನ್ನು ಆಲಿಸಿದರೆ. ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ್ ಕಿಸಾನ್ ಅಬ್ ಆತ್ಮನಿರ್ಭರ್ ಹೋ ಜಾಯೆ ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ ಅಬ್ ಸೂಖಾ ಪಡೇ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹಿ ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा ಕವಚ. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ಈಗ ಪೇಟೆ ದಾಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹೀಗಿದೆ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ದಾಣೆ. ಕಡಲೆಕಾಳು ಜವಾರಿ ಕನಿಷ್ಠ 4,200 ರೂಪಾಯಿಗಳಿಂದ ಗರಿಷ್ಠ 4,802 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 9,200 ರೂಪಾಯಿಗಳಿಂದ 10,050 ರೂಪಾಯಿಗಳು. ಶೇಂಗಾ ಗುಂಗುರಿ 4,021 ರೂಪಾಯಿಗಳಿಂದ 6,471 ರೂಪಾಯಿ. ಈರುಳ್ಳಿ 310 ರೂಪಾಯಿಗಳಿಂದ 2,360 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 1,289 ರೂಪಾಯಿಗಳಿಂದ 1,989 ರೂಪಾಯಿಗಳು. ಸೂರ್ಯಪಾನ 5,650 ರೂಪಾಯಿಗಳಿಂದ 5,825 ರೂಪಾಯಿಗಳು. ಕೆಂಪು ತೊಗರಿ 4,211 ರೂಪಾಯಿಗಳಿಂದ 6,406 ರೂಪಾಯಿಗಳು. ಇನ್ನು ಬಿಳಿ ತೊಗರಿ ಕನಿಷ್ಠ 4,400 ರೂಪಾಯಿಗಳಿಂದ ಗರಿಷ್ಠ 6,375 ರೂಪಾಯಿಗಳು. ರೈತ ಬಾಂಧವರ, ಈಗ ಲಿಂಗಸ್ಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ದಾಣೆ. ಸಜ್ಜೆ ಕನಿಷ್ಠ 1,800 ರೂಪಾಯಿಗಳಿಂದ ಗರಿಷ್ಠ 1,825 ರೂಪಾಯಿಗಳು. ಕಡಲೆಕಾಳು 4,500 ರೂಪಾಯಿಗಳಿಂದ 5,200 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 1,800 ರೂಪಾಯಿಗಳಿಂದ 1,860 ರೂಪಾಯಿಗಳು. ಇನ್ನು ಸೂರ್ಯಕಾಂತಿ 6,210 ರೂಪಾಯಿಗಳು. ತೊಗರಿ ಕನಿಷ್ಠ 5,200 ರೂಪಾಯಿಗಳಿಂದ ಗರಿಷ್ಠ 5,411 ರೂಪಾಯಿಗಳು. ರೈತ ಬಾಂಧವರ, ಈಗ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ದಾಣೆ. ಒಣಮೆಣಸಿನಕಾಯಿ ಕನಿಷ್ಠ 3,500 ರೂಪಾಯಿಗಳಿಂದ ಗರಿಷ್ಠ 24,000 ರೂಪಾಯಿಗಳು. ಇನ್ನು ಹೈಬ್ರಿಡ್ ಜೋಳ 1,800 ರೂಪಾಯಿಗಳು. ಭತ್ತ RNR ಹೊಸದು 1,900 ರೂಪಾಯಿಗಳಿಂದ 2,000 ರೂಪಾಯಿಗಳು. ಭತ್ತ RNR ಹಳೆಯದು 1,910 ರೂಪಾಯಿಗಳಿಂದ 2,226 ರೂಪಾಯಿಗಳು. ಭತ್ತ ಹೊಸ ಸೋನಾ ಮಸೂರಿ ಕನಿಷ್ಠ 1,600 ರೂಪಾಯಿಗಳಿಂದ ಗರಿಷ್ಠ 1,850 ರೂಪಾಯಿಗಳು. ಅಕ್ಕಿ ಸೋನಾ ಮಸೂರಿ ಸಾಧಾರಣ 2,600 ರೂಪಾಯಿಗಳು. ರೈತ ಬಾಂಧವರೇ, ಇದುವರೆಗೆ ರಾಯಚೂರು, ಲಿಂಗಸ್ಗೂರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ದಾಣಿಯನ್ನು ಆಲಿಸಿದರೆ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ, ಎಲ್ಲ ಮಣ್ಣಿಗೆ, ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು. ಫ್ಯಾಕ್ಟಂಪಾಸ್ 2020-2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ, ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ಆತ್ಮನಿರ್ಭರ